ಈ ಕಾರ್ಯಕ್ರಮಕ್ಕೆ ಸರ್ಕಾರಿ ಕಾರ್ಯಕ್ರಮವನ್ನು ನಾನು ಹೇಳಬಹುದು. ಆದರೆ ಪ್ರಾರಂಭದಲ್ಲಿ ಏನು ಸಂರೋಕ್ಷ ಜ್ಞಾನ ಆಗುವಾಗ ಶಾಂತಿ ಪ್ರಾರಂಭ ಆಗಿದೆ. ಆಮೇಲೆ ಒಳಗೆ ನಿಂತಿನಿಂದ ಮತ್ತೊಂದಿಯಲ್ಲಿ ಚೀಲಿದ್ದಾರೆ. ಅದೇ ಬಾಣ ನಿಂತಿಗೆ ಕೂಡಿ ಕೈ ಬಿಟ್ಟಿದ್ದೀನಿ ಅದು ಹೋಗಿ ಸ್ಟಾಪ್ ಮಾಡಿದ್ದಾವೆ. ಎದುರಲ್ಲಿ ಮತ್ತೊಂದಿಯಲ್ಲಿ ಪ್ರಾರಂಭಗಳು ಪ್ರಾರಂಭ ಆಗಿದೆ ಚೀಲಲಿದ್ದಾವೆ. ಅದನ್ನ ಬೇರೆ ಮತ್ತೊಂದಿಯಿಂದ ಬಾಣಗಳನ್ನು ಕಲಿಸಿದ್ದಾರೆ. ಅದೇ ಪರೋಕ್ಷ ಜ್ಞಾನ ಶಿಕ್ಷೆಯಲ್ಲಿ ಅವರ ಬೇರೆ ಬಿಟ್ಟು ಸ್ಟಾಪ್ ಇದ್ದ ಕಂಡುಕೊಂಡಿದ್ದಾರೆ. ಹಾಗೆ ಯಾವತ್ತ ನೀವು ಸೇರಿ ಯಾವ ಕ್ಷಣದ ತನಕ ನಮ್ಮ ಪ್ರಾರಂಭ ಧರ್ಮ ಪೂರ್ತಿ ಆಗುವುದಿಲ್ಲವೋ ಆ ಕ್ಷಣದಲ್ಲೂ ಕೂಡ ಇವರು ಆಯ್ತೋ ಅದು ಆ ಕ್ಷಣದಲ್ಲಿ ಪ್ರಾರಂಭ ಧರ್ಮ ಕೂಡಿದ ಮೇಲೆ ಮತ್ತೆ ಕಡೆಯಿಂದ ಹೇಗೆ ಇವರು ನಿರ್ಧಾರವನ್ನು ಬದುಕಿರುತ್ತಾರೋ ಹಾಗೆ ಸಚ್ಚವಾದ ಕ್ಷಣ ಕಡೆಯ ವೇದ ಮಂತ್ರ ಆಗಿ ಸಂಗೀತ ಮಂತ್ರ ಆಗಿ ಎಲ್ಲಕ್ಕೂ ಕಾರಣವಾಗಿರ್ತಕ್ಕಂಥ ಲಕ್ಷ್ಮಿ ಬ್ರಹ್ಮ ವಾಯು ಶಿವ ಮುಂತಾದ ದೇವತೆಗಳನ್ನು ಸೃಷ್ಟಿ ಮಾಡಿದ ಸುಮಿತ್ತ ಪ್ರಪಂಚವನ್ನು ಮಾಡಿದ ಸರ್ವೋತ್ತಮವಾದ ಸರ್ವತಕ್ಕೆ ಸುರಭೂರ್ಣವಾಗಿರ್ತದೆ ನಿರ್ದಿಷ್ಟವಾದ ಒಂದು ತತ್ವ ಪ್ರಾರಂಭದ ರೀತಿ ಅಂತ ಹೇಳಿದರು. ಅಲ್ಲಿ ಇಲ್ಲಿಗೆ ಇವರೆಲ್ಲ ಸೇರಿ ಮತ್ತು ಬ್ರಹ್ಮ ವಾಯು ಶಿವ ಮತ್ತೆ ಅದರಿಂದ ಕಳಿಸ್ಕೊಂಡು ಅದರಿಂದ ಕಳಿಸಿಕೊಂಡು ಇಲ್ಲಿ ಯಾರು ದಾರಿಯಲ್ಲಿ ಮತ್ತೆ ಗುರುಗಳು ಮಣ್ಣಿನ ಮೊದಲೆ ಮಾಡಿದ ಒಳಗೆ ಹಾಕಿದೆ ಬ್ರಹ್ಮವಾಯು ಶಿವ ಗುರುಗಳು ಅದರಿಂದ ಪಾರಾಯಿ ಸ್ವಂತ್ರ ಹತ್ರಗಳು ದಾರಿಯಲ್ಲಿರ್ತಕ್ಕಂಥ ಗುರುಗಳು ಕಟ್ಪಟ್ಟು ಹೆಚ್ಚು ಗುರುಗಳು ಆ ಒಂದೊಂದು ಬಗೆಯಲ್ಲಿ ಕಟ್ಪಟ್ಟಿಯಿಂದ ಯಾರ್ಯಾವ ದಾರಿ ಯಾರ್ಯಾವ ಗುರುಗಳಿಸ್ಕೊಳ್ತಾರೋ ಭಾರತದಲ್ಲಿ ಇದ್ರೆ ದೇವತೆಗಳು ದಾರಿಯನ್ನು ನಮಗೆ ನಿಶ್ಚಿತ ನಿಶ್ಚಯ ದೇವತೆಗಳು ಮುಂದೆ ಹೋಗಿ ದಾರಿ ಮಾಡಿ ಯಾವಾಗಿದ್ದ ಗ್ರಾಮಗಳು ಕೊನೆಗೆ ಭಗವಂತನನ್ನು ತಿಳಿಯುವ ಮತ್ತು ಭಗವಂತರನ್ನು ಪಡೆಯುವ ವಿಷಯ ತಿಳಿದಿರಪ್ಪ ಗುರುಗಳಿಗೆ ಅದರಿಂದ ಗುರುಗಳನ್ನು ನಾನು ಗುರುಗಳ ನಮಸ್ಕಾರ ಮಾಡಿದ್ರು ಕುದುರೆ ಆಗಲಿಲ್ಲ ಅವನಾಗೆ ಬಂದವರು ದೈವಂತಿಸಲಾಗಿದೆ. ಏನೋ ನಿನ್ನ ಅಪ್ಪನಿಗೂ ಯಾಕೆ ನಮಸ್ಕಾರ ಮಾಡಬೇಕು ಅಂತ ಅಹಂಕಾರದ ನಿನಗೆ ಜ್ಞಾನ ಕೊಡತಕ್ಕಂಥ ಶರಣಾಗದೆ ನಿನಗೆ ನಿಧಾರ ಅದರಿಂದ ಅಷ್ಟೇ ಯಶೋಡಿ ಆತ್ಮ ಆತಂಕವಾಗಿ ಸ್ವೀಕರಿಸಿದ್ರು ಗುರುವಿನ ಮಾರ್ಗದರ್ಶನದಲ್ಲಿ ಈ ಶಿಷ್ಯ ಈ ಗುರು ಇದೆಲ್ಲವೂ ಅವನಾಗಿದೆ. ಅದರಿಂದ ಗುರುವಿಗೆ ಹೇಳಬೇಕು ಮನಸ್ಸು ಬರಬೇಕಾಗಿ ಕೂಡ ಅವನು ಹೇಳಿದ್ದಾರೆ. ಗುರು ಹೇಳಿದ ಶಿಷ್ಯನಿಗೆ ಅರ್ಥ ಆಗಬೇಕಾದ್ರೂ ಅವನು ಮನಸ್ಸು ಮಾಡಿಸ್ತದೆ. ಗುರುವಿಗೆ ಶಿಷ್ಯನಿಗೆ ಅರ್ಥ ಆಗುವಂತೆ ಹೇಳಬೇಕಾದ್ರೂ ಆಸಕ್ತಿ ಅವನೇ ಕೊಡ್ಬೇಕು. ಮೊದಲು ಹೇಳಬೇಕು ಅನ್ನೋ ಇಚ್ಛೆ, ಶಿಷ್ಯನಿಗೆ ಹೇಳಬೇಕು, ಶಿಷ್ಯನಿಗೆ ಅನುಗ್ರಹ ಮಾಡಬೇಕು ಅನ್ನೋ ಇಚ್ಛೆ ಅವನಲ್ಲಿ ಕೊಡ್ಬೇಕು. ಹೇಳಿದ್ದು ಶಿಷ್ಯನಿಗೆ ಅರ್ಥ ಆಗುವಂತೆ ಹೇಳುವ ಶಕ್ತಿ ಅದನ್ನು ಗುರುತಿಸಬೇಕು. ಅದರ ಮೇಲೆ ಶಿಷ್ಯನೊಳಗೆ ಕೂತ ಭಗವಂತನೇ ಶಿಷ್ಯನಿಗೆ ಅದನ್ನು ಅರ್ಥ ಗ್ರಹಣ ಒಂದು ಕೇಳುವ ಇಚ್ಛೆ. ಅಯ್ಯೋ ಏನು ಕೇಳಿದ್ರೆ ಅದನ್ನು ಸುಮ್ಮನೆ ಕರೆಕ್ಟ್ ಇದೆ ಅಂತ ಗೊತ್ತು. ಈಗ ಭಾರತ ಕೇಳಬೇಕು ಅಂತ ಇಚ್ಛೆ ಉಂಟೋದಿಲ್ಲ, ಕೇಳಬೇಕು ಅಂತ ಇಚ್ಛೆ ಹುಟ್ಟಿದ್ರೆ ಕೇಳುವ ಅವಕಾಶ ಸಿಗೋದಿಲ್ಲ. ಕೇಳುವ ಇಚ್ಛೆ ಸಿಕ್ಕಿದ್ದು, ಕೇಳುವ ಅವಕಾಶ ಸಿಕ್ಕಿದ್ದು ಕೇಳಿದ್ರೆ ಅರ್ಥ ಆಗೋದು. ಇದೆಲ್ಲದಿಂದ ಬಾಳಾಗಬೇಕಾದ್ರೆ ಮತ್ತೆ ಅವನ ಅನುಕೂಲ ಕೇಳುವ ಇಚ್ಛೆ ಹುಟ್ಟಿಸ್ಬೇಕಮ್ಮ, ಕೇಳುವ ವಾತಾವರಣದಲ್ಲಿ ಇರಿಸಬೇಕಮ್ಮ, ಕೇಳಿದ ಅರ್ಥ ಮಾಡಿಸ್ಬೇಕಮ್ಮ. ಅವಳು ಇಷ್ಟೆಲ್ಲ ಇದೆ ಬಾ ಇದ್ದದಾದ್ರು ಇದಮ್ಮ ಸರ್ವ ನಾವು ಹೇಳಿದ್ರು ಉಪಯೋಗ ಇಲ್ಲ, ನೀನು ಕೇಳಿದ್ರು ಉಪಯೋಗ ಇಲ್ಲ. ಅವ್ನು ಹೇಳಿಸ್ಬೇಕು, ನಿನ್ಗೆ ಅರ್ಥ ಮಾಡಿಸ್ಬೇಕು, ನೀನು ಬರೋರಿಗೆ ಆಗಿ ಇದೆಲ್ಲ ಅವ್ರ ಕೈಯಲ್ಲಿದೆ, ನಮ್ ಕೈಯಲ್ಲಿ ಏನಿಲ್ಲ ಅಂತ. ಎಲ್ಲವೂ ತತ್ಸತ್ಯಂತ ಆತ್ಮ, ನಮ್ದೇನು ಇಲ್ಲ ಪದಾರ್ಥ ಅಂತಿಲ್ಲ ಅವನ ಅತತ್ವ ಶಿಷ್ಯ ಅಂತ ಇಷ್ಟಾದ್ಮೇಲೆ ಅಂತ ಸರ್ವೋತ್ತಮನಾದ ಭಗವಂತನನ್ನು ತಿಳ್ಕೋಬೇಕು. ಅವನೇ ನಾನು ಅಂತ ಅಹಂಕಾರ ಮಾಡಬಾರದು ಅರ್ಥ ಇದೆ. ಅದರಿಂದ ಇವತ್ತು ಸಂಶಯ ಉಳಿತೀನಿ. ಕೆಲವರು ನಾನೇ ದೇವರು ಉಪಾಸನೆ ಮಾಡ್ತಾರಲ್ಲ ಅವರ ಉಪಾಸನೆ ಅಂತ ಅವರ ಬಾರಿ ಕೆಲವರು ಏನಾದ್ರೆ ಹೆಂಗು ಉಪಾಸನೆ ಮಾಡಿದ್ರು ಅಂತೆ ದೇವರು ಸ್ವಾಮಿ ನಾವು ದಾಸ ಅಂತ ಮಾಡಿದ್ರು ಹೇಳಿದ್ರು ಹೋಗೋದು ನಾನೇ ದೇವರ ಹತ್ರ ದೇವರ ಹತ್ರ ಹೋಗೋದು ಆದರೂ ತಿಳ್ತರು ಎಲ್ಲಿ ಹೆಂಗೆ ಹೋದ್ರು ರೋಮಿಗೆ ಹೋಗೋದು ಹಾಗೆ ಹೆಂಗೆ ಹೋದ್ರು ದೇವರ ಹತ್ರ ಹೋಗೋದು ಯಾರು ಏನು ಉಪಾಸನೆ ಮಾಡಿದ್ರು ಅಂತ ಹೇಳಿದ್ದಾರೆ ಕೆಲವರು ಅದರಲ್ಲಿ ದೇವರ ಸುಂದರವಾಗಿ ಉಪಾಸನೆ ಮಾಡಿದ್ರು ಅಂತ ಯಾಕಂದ್ರೆ ದೇವ್ರಿಗೆ ಏನಾಗ್ಬೇಕಾಯ್ತು ನಮ್ಗೆ ಉಪಾಸನೆ ಇಂತ ಒಟ್ಟಿಗೆ ದೇವರು ಒಂದಿಷ್ಟು ವರ್ಷ ಸಂಸಾರ ದೇವರು ನಾನು ಒಂದೇ ತಿಳ್ಕೊಂಡು ಮೋಕ್ಷಕ್ಕೆ ಹೋಗೋದು ದೇವರು ನಾನು ಬೇರೆ ಬೇರೆ ತಿಳ್ಕೊಂಡು ಮೋಕ್ಷಕ್ಕೆ ಹೋಗೋದು ಯಾವ ದಾರಿಯಲ್ಲಿ ಹೋಗಿದ್ರೆ ಎಲ್ಲ ದಾರಿಯೂ ಮೋಕ್ಷಕ್ಕೆ ಕರ್ಕೊಂಡು ಹೋಗೋದಲ್ವಾ ಇದು ರಾಮಕೃಷ್ಣಾಶ್ರಮ ಏನ್ ಯಾವ ದಾರಿಯಲ್ಲಿ ಹೋದ್ರು ಇದು ಮೋಕ್ಷಕ್ಕೆ ಹೋಗೋದು ಅಂತ ಏನ್ ತೊಂದ್ರೆ ಇಲ್ಲ ಕೆಲವರು ಹಾಗಲ್ಲ ಅದು ಮಹಾವಾಕ್ಯಗಳು ಗೋಡೆಯಲ್ಲಿ ದೊಡ್ಡದಾಗಿ ಬರೆದಿರ್ತಾರೆ ಅಪ್ರಭ ಶ್ರೀ ಪ್ರಜ್ಞಾನ ಬ್ರಹ್ಮ ಶ್ರೀ ಹೈಮಂತ ಬ್ರಹ್ಮ ಈ ನಾಲ್ಕು ವಾಕ್ಯವೇ ಗತಿ ಇದು ಬಿಟ್ಟರೆ ಇವ್ರ ವೇದದಲ್ಲಿ ನೇರ ಇಲ್ಲ ಏನ್ ಮಾಡ್ಬೇಕು ಹಾಗೆ ಹೇಳೋರ ಗತಿ ಏನು ನಮಗೆ ಅದು ಓದಿದ್ರೆ ಗತಿ ಅಂಥವರ ಗತಿ ಏನು ಭಗವಂತನನ್ನ ಅಂತ ಸರ್ವೋತ್ಕೃಷ್ಟನಾದ ಭಗವಂತನನ್ನ ನಾನೇ ಭಗವಂತ ಅಂತ ಉಪಾಸನೆ ಮಾಡುವವರ ಗತಿ ಇದವರು ಕೊನೆಗೆ ಪಶ್ಚಾತ್ತಾಪ ಒಂದು ಗತಿ ಕೊನೆ ಪ್ರಶ್ನೆ ಅಂದರೆ ಒಂಬತ್ತನೇ ಪ್ರಶ್ನೆಯಲ್ಲಿ ಅದು ಭೂಯೇವ ಮಹಾ ಭಗವಾನ್ ವಿಜ್ಞಾಪಯದು ಅದಕ್ಕಿಂತ ಮೊದಲು ಈಗ ಭಗವಂತನು ಜ್ಞಾನವನ್ನು ಬರುವವನು ಅವನೇ ಅಂತ ಹೇಳಿದ್ದಾರೆ ಆ ಜ್ಞಾನ ಅಜ್ಞಾನ ಜ್ಞಾನ ನಮ್ಮದೇ ಪ್ರಯತ್ನದಿಂದ ನಾವು ಓದಿ ತಿಳ್ಕೊಳ್ಳಿ ಬರುವುದಿಲ್ವ ಭಗವಂತನೇ ಜ್ಞಾನ ಕೊಡ್ಬೇಕಾ ಅದೊಂದು ಸಂಶಯ ಆಮೇಲೆ ಆಯ್ದು ಭಗವಂತನೇ ಕೊಟ್ಟ ಅಂತ ಅಂತಂದು ಎಷ್ಟೇ ಸಂಶಯ ಆದರೆ ಭಗವಂತನೇ ಅಲ್ಲ ಅಂತ ಅಂದ್ರೆ ಭಗವಂತ ನಮ್ಮ ನಾನೇ ಭಗವಂತ ಅಂತ ತಿಳ್ಕೊಂಡು ಅವನಿಗೆ ಎಷ್ಟು ಎರಡು ಪ್ರಶ್ನೆ ಈಗ ಅವನನ್ನು ಕಾಣ್ತಾ ಇರಬಹುದು ಏಳು ಪ್ರಶ್ನೆ ಆಯ್ತು ಗುರುಗಳು ಯಾಕೆ ಗುರುಗಳು ನಾವೇ ಪ್ರಯತ್ನ ನಮಗೆ ಜ್ಞಾನ ಪಡೆಯೋದಕ್ಕೆ ಏನು ಗುರುಗಳ ಆಶ್ರಯ ಯಾಕೆ ಪುಸ್ತಕಗಳಿದೆ ಅಂದ್ರೆ ಪುಸ್ತಕ ಸಿಗುತ್ತೆ ಕೊಟ್ರೆ ಅರ್ಥ ಬಂದ ಆತ ಹೇಳಿದ್ರು ಅರ್ಥ ಬಂದ ಎಷ್ಟೋ ಜನ ಪುಸ್ತಕದಿಂದ ಗುರುಗಳಿಂದ ಪಾಠ ಕೇಳಿದವರೇ ಉಪನಿಷತ್ ಅರ್ಥ ಆಗುದಿಲ್ಲ ವಿಪರೀತವಾಗಿ ಅರ್ಥ ಹೇಳ್ತಾರೆ ವಿಪರೀತವಾಗಿ ಅನುವಾದ ಮಾಡ್ತಾರೆ ವಿಪರೀತವಾಗಿ ಪ್ರಿಂಟ್ ಆಗ್ತಾ ಇದೆ ತಪ್ಪು ಪರಸ್ಪರ ಪುಸ್ತಕಗಳು ಸಾಕಷ್ಟು ಕಾರಣ ಏನು ಗುರುವ ಅರ್ಥ ಗುರುಗಳಿಂದ ಪಾಠ ಕೇಳಿ ಅರ್ಥ ಏನು ಗುರುಗಳೇ ಅರ್ಥ ಅಂತ ಗುರುಗಳು ಸಿಕ್ಕಿಬಿಟ್ರು ಅರ್ಥ ಆಗದ ಗುರುಗಳು ಅರ್ಥ ಆಗದ ಶಿಷ್ಯರು ಈ ಗುರು ಶಿಷ್ಯಗಳು ಅಂದರೆ ಹಾಗಾಗಿ ನೋಡಪ್ಪ ಮತ್ತೆ ಜ್ಞಾನ ಅವರೇ ಕೊಡಬೇಕು ಎಲ್ಲ ಜ್ಞಾನ ಕೊಡುವಂತ ಅವರಿಗೆ ಕಾರ್ಯ ಹಿಡಿಯಬೇಕು ಏನು ಬೇರೆ ಶರಣಾಗತಿ ಅಂದ್ರೆ ಬೇರೆ ಉಪಾಯವೇ ಇಲ್ಲ ಅಹಂಕಾರದಿಂದ ಏನೋ ಅವಶ್ಯ ಉಂಟು ಕೊನೆಯ ಶರಣಾಗತಿ ಮತ್ತೆ ಅಧ್ಯಾತ್ಮದಲ್ಲಿ ಶರಣಾಗತಿ ಬರ್ಬೋದು ತಪ್ಪೋದು ತಲೆ ಎತ್ತಿ ನಿಲ್ಲುವ ಕಾರ್ಯಕ್ರಮ ಇಲ್ಲ ಅಹಂಕಾರ ಮಾಡಿದ್ರೋ ಅವ್ರು ಸರ್ವನಾಶ ಆರಾಮದವ ಕಾರವೇ ಇಲ್ಲ ನಿರ್ನಾಮ ಯಾರು ಬುದ್ಧಿ ತಂಗಿ ತಿಳಿದರೋ ಎಲ್ಲಾದರೂ ಜ್ಞಾನ ಎಲ್ಲಿದೆ ಅಲ್ಲಿ ನನ್ನನ್ನು ಉದ್ಧಾರದ ದಾರಿಯಲ್ಲಿ ಕರ್ಕೊಂಡು ಹೋಗಿ ಏನು ಹೀಗೆ ಜ್ಞಾನವನ್ನು ಕಂಡಲ್ಲಿ ಯಾರು ಬುದ್ಧಿದ್ರೋ ಅಂತವನಿಗೆ ಜ್ಞಾನಿಗಳ ಕರುಣೆ ಜ್ಞಾನಿಗಳು ಕರುಣೆ ಮಾಡಿದ್ರೆ ಭಗವಂತ ಕುಟುಂಬದ ಭಕ್ತಿ ಗುರು ಭಕ್ತಿ ಜಾಯಿ ಅಂತ ಹೇಳ್ತಾರೆ ಯಾರಿಗೆ ಜ್ಞಾನಿಗಳಲ್ಲಿ ಭಕ್ತಿ ಇಲ್ಲೋ ಅವರು ಭಗವಂತ ಅರ್ಥವನ್ನು ಪ್ರೀತಿಸುತ್ತೆ ಅಂತ ಭಗವಂತನ ಭಕ್ತಿ ಬರಬೇಕಾ ಜ್ಞಾನ ಹರವರು ಹುಟ್ಟೆ ಗುರುಸ್ತ್ರಾತ ಗುರುವರು ಹುಟ್ಟೆ ನ ಕಂಚನ ದೇವರನ್ನಾದ್ರೂ ಎದುರಾಕೋಬಹುದಂತೆ ಯಾಕೆ ದೇವರು ಎದುರಾಕೋದು ದೇವರು ಸಿಟ್ಟಿಯನ್ನು ಅಪರಾಧ ಮಾಡಿಬಿಟ್ಟು ಹೋಗೋದು ಗುರುಗಳ ಸ್ವಾಮಿ ದೇವರನ್ನು ಜಗಳ ಆಗಿರುತ್ತೆ ರಾಜಿ ಮಾಡ್ರಿ ಅಂತ ಗುರುಗಳು ರಾಜಿ ಮಾಡಿಸ್ತಾರೆ ಗುರುಗಳ ಹತ್ರ ಜಗಳ ಮಾಡಿದ್ರೆ ರಾಜಿ ಮಾಡಿದವರು ಯಾರು ಹೋಯ್ತು ನಿಮ್ಮ ಕಥೆ ಮುಗಿಸಿದ್ರೆ ಅಸಪ್ಪ ಆದರೆ ಬೇರೆ ಸುಧಾರವೇ ಇಲ್ಲ ಅಂತಾರೆ ಶಾಸ್ತ್ರಗಳು ಹಾಗೆ ಜ್ಞಾನಿಗಳ ಮನಸ್ಸನ್ನು ನೋಯಿಸಿದ್ರು ದೇವರ ಮನಸ್ಸನ್ನು ವಹಿಸಿದ್ರು ಜ್ಞಾನಿಗಳನ್ನು ಅಲ್ಲಿ ಯಾರು ಮಾಡಿಸಿದ್ರು ಜ್ಞಾನಿಗಳ ಮನಸ್ಸನ್ನು ಪರಿಹಾರ ಇದ್ದರು ಹೀಗೆ ಇರೋದರಿಂದ ಜ್ಞಾನಿಗಳನ್ನು ಆಶ್ರಯಿಸಬೇಕು ಅಂತ ಹೇಳಿದ್ರು ನಾವೇ ಸ್ವತಂತ್ರವಾಗಿ ಜ್ಞಾನದ ಬಗ್ಗೆ ನಮ್ಮ ಪ್ರಯತ್ನದಿಂದ ಜ್ಞಾನ ಗಳಿಸಬೇಕಾಗುವುದಿಲ್ಲ ಒಂದು ಸಂಸ್ಕೃತಿ ಇದೆ ಪೂರ್ತಿ ಈಗ ಹೋಗಲಿಲ್ಲ ಅದಕ್ಕೆ ಗುರುವೇವ ಮಾ ಭಗವಾನ್ ವಿಜ್ಞಾಪಯಿಸು ಅಂತ ಎಂಟನೇ ಪ್ರಶ್ನೆ ಪುನಃ ನನಗೆ ಇನ್ನೂ ಸ್ವಲ್ಪ ವಿವರವಾಗಿ ಯಾಕೆ ನಾವೇ ಕಷ್ಟಪಟ್ಟು ಜ್ಞಾನ ಯಾಕೆ ಸಂಪಾದಿಸಬಾರದು ನಮ್ಮ ಬುದ್ಧಿಬಲ ನಾಯಮಾತ್ಮ ಪ್ರವಚನೇನ ಲಭ್ಯ ನವೇಧಯಾನ ಬಹುನಾಶ್ರುತೇನ ಇದನ್ನ ಇದೆಲ್ಲ ವೇದಗಳು ಸಾರಿ ಸಾರಿ ಹೇಳತಕ್ಕಂತಹ ಸತ್ಯ ಶಾಸ್ತ್ರದ ಪ್ರವಚನದಿಂದ ಜೀವಮಾನ ಇಡೀ ಶಾಸ್ತ್ರ ಪ್ರವಚನ ಮಾಡಿದರೆ ನಮ್ಮ ಹೇಳ್ತಾರೆ ಮಾಡಿದ್ರು ಎಷ್ಟು ಸುಧಾಮಗಳು ಮಾಡಿದ್ರು ಭಗವಂತ ತಿಳಿದು ಗ್ಯಾರಂಟಿ ಇಲ್ಲ ಯಾಕೆಂದ್ರೆ ಅದನ್ನು ಒಂದು ದಿವಸ ಸುಧಾಮಗಳು ಮಾಡಿದೆ ಈಗೋನೇ ಬಂದ್ಬಿಟ್ರೆ ಭಗವಂತ ಬರೋದಿಲ್ಲ ಈಗೋ ಬರುತ್ತೆ ಆದ್ದರಿಂದ ಪ್ರವಚನದಿಂದ ಭಗವಂತ ಸಿಗೋದಿಲ್ಲ ನಮ್ಮ ಹೆಜ್ಜೆಯ ನಮ್ಮ ಸ್ಮರಣ ಶಕ್ತಿ ಪ್ರಚಂಡವಾದಂತಹ ಇಂಟೆಲಿಜೆನ್ಸ್ ಆಶ್ರಿತೇನ ಈ ಯಾರ್ಯಾರು ಹೇಳುವವರು ವಿಕಾಸನ ವಿದ್ವಾಂಸ ಹೇಳಿದ್ದನ್ನು ಕೇಳಿ ಕೇಳಿ ಕೇಳಿ ಹತ್ತ ಆರು ಬಾರಿ ವೇದ ಶ್ರವಣ ಮಾಡಿ ಇವನಿಗೆ ಅರ್ಥ ಆಗಲಿ, ಇವನು ಯೋಗ್ಯ ಇದ್ದಾನೆ ಅಂತ ಭಗವಂತ ಯಾರ ಮೇಲೆ ಅನುಗ್ರಹ ತಿಳಿಸಿದ ಮಾತ್ರ ಈ ಮಾತನ್ನ ಸ್ಪಷ್ಟವಾಗಿ ಈ ಉದ್ದಾಲನ್ನು ತಿಳಿಸುವುದಕ್ಕೋಸ್ಕರ ಎಂತನೆಯ ಪೂಜೆಯೇವ ಮಾ ಭಗವಾನ್ ವಿಜ್ಞಾಪಯತು ಇದೆ ತಥಾ ಸಮಯದಿ ಆಯ್ತಪ್ಪ. ಮತ್ತೆ ಪುನಃ ನಿನಗೆ ಹೇಳಬೇಕಲ್ವ, ಇನ್ನೊಂದು ಎಂಟನೆಯ ದೃಷ್ಟಾಂತದಿಂದ ನಾವು ಜ್ಞಾನದ ವಿಷಯದಲ್ಲಿ ಎಷ್ಟು ಪರಾಧೀನರು, ನಾವು ಇಷ್ಟು ಜ್ಞಾನ ಇಷ್ಟು ಪಾಂಡಿತ್ಯ ಇಷ್ಟು ವಿದ್ವತ್ತೆ ಅಂತ ಹಾರಾಡ್ತೇವಲ್ಲ, ಅದರ ವಿಷಯದಲ್ಲಿ ಎಷ್ಟು ಪರಾಧೀನರು ಅನ್ನುವಂಥದ್ದನ್ನ ಒಂದು ವಿಷಯ ಇದೆ. ಆಮೇಲೆ ಮುಂದಿನ ವಿಷಯ ಜ್ಞಾನ ನಮಗೆ ಪರಾಧಿಸುವಂತರ ಅನುಗ್ರಹ ಇದೆ, ಜ್ಞಾನ ಇಲ್ಲ ಅದರಲ್ಲಿ ಪರಾಧಿಸುವ ಸ್ವತಂತ್ರ ಅನ್ನುವಂತ ಜ್ಞಾನದ ವಿಷಯದಲ್ಲಿ ಕೂಡ ನಾವಲ್ಲ ಅನ್ನುವಂತ ದೃಷ್ಟಾಂತವನ್ನು ಹೇಳ್ತಾರೆ. ಆಮೇಲೆ ಒಂಬತ್ತನೇ ದೃಷ್ಟಾಂತ ಹೇಳಿದಾಗ ಒಂಬತ್ತು ಪ್ರಶ್ನೆ ಆದಾಗ ಅರ್ಥಕ್ಕೆ ಬರಬೇಕಾದ್ರೆ ಅಹಂಕಾರ ಪೂರ್ತಿ ಇರಬೇಕಾದ್ರೆ ಇನ್ನೂ ಎರಡು ಪ್ರಶ್ನೆ ಇದೆ. ಆ ಎರಡು ಪ್ರಶ್ನೆಯಲ್ಲಿ ನಾವೀಗ ಏಳು ಪ್ರಶ್ನೆ ಮುಗಿಸಿದೆವು. ಎಂಟನೇ ಮತ್ತು ಒಂಬತ್ತನೇ ಪ್ರಶ್ನೆಯನ್ನು ಅದನ್ನ ನಾಳೆ ಸಿಕ್ಕಿದಾಗ ನೋಡೋಣ. ಇವತ್ತು ಇಲ್ಲಿಗೆ ಉಪಸಂಹಾರ ಮಾಡೋಣ. ಓಂಧ್ಯಾಯಂತು ಮಮಾಂಗಾನಿ ವಾಕ್ಪ್ರಾಣಚಕ್ಷುಶ್ರೋತ್ರಮತೋಬಲಾನಿ ತಥೋಬಲಂ ಇಂದ್ರಿಯಾಣಿ ಚತುರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಂ ಬ್ರಹ್ಮನಿರಾಕುರ್ಯಾಂ ಮಾಂ ಬ್ರಹ್ಮನಿರಾಕರೋತ್. ಖಲಿರಾಕರಣಮಸ್ಮದಿರಾಕರಣಂ ಮೇಸ್ತು ತದಾತ್ಮನಿ ನಿರತೇಯಂ ಪ್ರಯಚ್ಛತ್ಸು ಧರ್ಮಾಸ್ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷುಶ್ರೋತ್ರಮನೋಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾಂ ಬ್ರಹ್ಮ ನಿರಾಕರೋತ್. ಅನಿರಾಕರಣಮಸ್ತ್ವ ನಿರಾಕರಣಂ ಮೇಸ್ತು ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಸ್ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಉದ್ದಾಲಕ ಕ್ಷೇತ್ರ ಕೇತುವಿಗೆ ವಿವರಿಸಿದಂಥ ಏಳು ದೃಷ್ಟಾಂತಗಳ ಮೂಲಕ ಸಹೇಶೋ ನಿಮಾಯಿತಾಪ್ಯಮಿದ ಸರ್ವಂ ತತ್ಸತ್ಯಂ ಸಾತ್ಮಾತತ್ವಶ್ವೇತ ಕೇತೋ ಎನ್ನುವ ವಾಕ್ಯವನ್ನು ವಿವರಣೆ ಮಾಡಿದ್ದನ್ನು ನಾವು ಈ ಮೊದಲು ನೋಡಿದ್ದೇವೆ. ಈಗ ಎಂಟನೇ ಪ್ರಶ್ನೆ ಮುಂದಾದಲ್ಲಿ ಊಯೇವ ಮಾನ್ ವಿಜ್ಞಾಪೇತು ಇನ್ನೂ ನಾನು ಸ್ವಲ್ಪ ವಿವರವಾಗಿ ಹೇಳಿದೆ. ಯಾಕೆಂದರೆ ಅರಿವಿನ ಪರಾಧೀನತೆಯನ್ನು ಮರದ ದೃಷ್ಟಿದ್ದ ಮರದ ಜೀವ ಅದು ಸ್ವತಂತ್ರ ಅಲ್ಲ. ಹೌದು, ಮರದ ಜೀವ ಸ್ವತಂತ್ರ ಅಲ್ಲ, ಯಾಕೆಂದ್ರೆ ಮನುಷ್ಯನಷ್ಟು ಮರದ ಜೀವದಲ್ಲಿ ಬೆಳವಣಿಗೆ ಇಲ್ಲವಲ್ಲ, ಅದು ಪೂರ್ಣ ಬೆಳವಣಿಗೆ ಇಲ್ಲದೆ ಇರತಕ್ಕಂಥ ವಿಕಾಸದಲ್ಲಿ ಪೂರ್ಣ ವಿಕಾಸವಾದಂತಹ ಒಂದು ಸೃಷ್ಟಿ, ಅದರಲ್ಲಿ ಪರಾಧೀನತೆ ಇರಲಿ. ಇವನು ಪುರುಷ ಅಲ್ಲ, ಪುರುಷ ಅಂದ್ರೆ ಪೂರ್ಣ ವಿಕಾಸಗೊಂಡ ಶರೀರ. ಪುರುಷ ಶರೀರದಲ್ಲಿ ಅವನಿಗೆ ಸುಮಂತ ರೀತಿಯಿಂದ ಮರಕ್ಕಿಂತ ಹೆಚ್ಚು ಸ್ವಾತಂತ್ರ್ಯ ಇದೆಯಲ್ಲ. ಇಲ್ಲಿ ಯಾಕೆ ಆ ರೀತಿಯ ಪರಾಧೀನತೆ ಇರಬೇಕು ಅನ್ನುವ ಒಂದು ಶಬ್ದ ಎಲ್ಲೋ ಒಂದು ಮೂಲೆಯಲ್ಲಿ ಶ್ವೇತ ಕೇತುವನ್ನು ಕಾಣುತ್ತಾನೆ. ಅದರಿಂದ ಅವನು ಮರದ ವಿಷಯ ಇರಲಿ, ನಮಗೆ ಜ್ಞಾನದಲ್ಲಿ ಬರುವಂತನ ಅಧೀನವಾಗಿಯೇ ನಮ್ಮ ಅರಿವು ಅನ್ನುವುದಕ್ಕೆ ನನಗೆ ಮನವರಿಕೆಯಾಗುವಂತಹ ಒಂದು ವಿವರಣೆ ಬೇಕು ಅನ್ನುವ ದೃಷ್ಟಿಯಿಂದ ಅವನು ಪ್ರಶ್ನೆ ಕರೀತಾನೆ. ಓಯೇವ ಮಾಂಗವಾನ್ ವಿಜ್ಞಾಪಯತು ತಥಾ ಸಮ್ಯೋ ವಾಚ್ಯ. ಆಯ್ತಪ್ಪ, ಈ ದೇಹದಲ್ಲಿ ಕೂಡ ಜ್ಞಾನದ ಇರವು ನಮ್ಮ ಸ್ವಂತ ಅಧೀನವಾಗಿಲ್ಲ. ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾನೆ. ಪುರುಷಂ ಸೌಮ್ಯ ಉಪತಾಪಿನ ಜ್ಞಾತಯತ್ಪರಿ ಉಪಾಸತೆ ಜ್ಞಾನಾಸಿಮಾಂ ಜ್ಞಾನಾಸಿಮಾಂ. ಇದೆ ಒಬ್ಬ ಮನುಷ್ಯ ರೋಗಗ್ರಸ್ತನಂತ ಕಾಯಿಲೆಯನ್ನು ಮಲಗುತ್ತಾನೆ, ಕಾಯಿಲೆಯ ಮನೆಗೆ ಅವನು ರೋಗ ಜಾಸ್ತಿ ಆಗುತ್ತೆ, ರೋಗ ಜಾಸ್ತಿ ಆಗಿ ತುಂಬಾ ಉತ್ತಾಟ ಕೊಡ್ತಾನೆ. ಬಂದವರನ್ನ ಗುರುತು ಹಿಡಿಯುವುದಕ್ಕೂ ಸಹ ಸಾಧ್ಯ ಇಲ್ಲದಷ್ಟು ಉಗ್ರವಾದಂತೆ ಉಲ್ಬಣವಾಗುತ್ತೆ ಕಾಯಿಲೆ. ಆವಾಗ ನೋಡ್ಲಿಕ್ಕೆ ಬರ್ತಾರೆ ಜನ ಬಂಧುಗಳು ಸಾಯಿರಲಿ ಸೌಖ್ಯ ಇಲ್ಲಂತೆ ಸೀರಿಯಸ್ ಅಂತೆ ಎಲ್ಲ ಬರ್ತಾರೆ ನೋಡ್ಲಿಕ್ಕೆ. ಆಗ ಏನಾಗುತ್ತೆ, ಪುರುಷಂ ಸೌಮ್ಯ ಉಪತಾಪಿನ ಜ್ವರದ ಉಲ್ಬಣತೆ ಐ ಫೀವರ್ ಮೈ ಬಿಸಿ ಏರಿಬಿಟ್ಟಿದೆ ಒಂದಾಗ್ಬಿಟ್ಟಿದ್ರೆ ಜ್ವರ ಬರ್ತಾ ಇದೆ ಅವನಿಗೆ ಒಂದು ಒಂದು ಸ್ವಲ್ಪ ಬಾಹ್ಯ ಪ್ರಜ್ಞೆ ಎದುರಿದ್ದವರು ಯಾವುದ್ರ ಬಗ್ಗೆಯೂ ಅರಿವಿಲ್ಲದಂತಹ ಸ್ಥಿತಿಯಲ್ಲಿದ್ದ ಒಂತರ ಸೆಮಿ ಕಾನ್ಶಿಯಸ್. ಆಗ ಜ್ಞಾತಯ ಪರಿಪಾಸತೆ ಒಬ್ಬ ಜ್ಞಾತಿಗಳು ಸುತ್ತ ಬಂದು ಕೂಡುತ್ತಾರೆ, ಸುತ್ತ ಬಂದು ಕೂತು ಮಾತಾಡುತ್ತಾರೆ. ದೊಡ್ಡ ಸಮಸ್ಯೆ ಏನು ಅಂದ್ರೆ ಕಾಯಿಲೆ ಬಂದವರನ್ನ ಹೇಗೆ ಮಾತಾಡಿಸಬೇಕು ಅಂತ ಬಡವರಿಗೆ ಅವರಿಗೆ ಗೊತ್ತಿಲ್ಲ. ಅವರು ಬಂದು ಮಾತಾಡಿಸಿ ಕಾಯಿಲೆ ಜಾಸ್ತಿ ಮಾಡಿ ಹೋಗ್ತಾರೆ, ಆ ಮನೆಯವರನ್ನು ಕಾಯಿಲೆಯವರನ್ನು ತಲೆಬಿಸಿ ಮಾಡಿ ವಾತಾವರಣ ಕೆಡಿಸಿ ಹೋಗ್ತಾರೆ. ಕಾಯಿಲೆ ಬಂದವರನ್ನ ಹೇಗೆ ಮಾತಾಡಿಸ್ ಗೊತ್ತಿದ್ದು, ಕಾಯಿಲೆಯವರು ನೋಡ್ಲಿಕ್ಕೆ ಹೋಗುವ ಅಂತ ಆಗುತ್ತೆ. ಇವರು ಹೋಗಿ ಅವರನ್ನ ಸಮಾಧಾನ ಮಾಡಬಹುದು ಅಂತ ಇವರು ಹೇಳ್ತಾರೆ. ಜನಾಸಿ ಮಾಮ್ ಜನಾಸಿ ಮಾಮ್ ಗುರುತಾಯ್ತ ನಂದು ಯಾರು ಹೇಳಿ ನೋಡೋಣ ಹಬ್ಬ ಬಂದು ಹಿಂಸೆ ಮಲ್ಕೊಂಡಿದ್ದಾರೆ ಅವ್ರ ಟೆಂಪಲ್ ಟೆಂಪಲ್ ಜೊತೆ ಗುರುತಾಯ್ತಾ ಮಾತಾಡ್ತಾರೆ ಯಾರು ಹೇಳಿ ನೋಡೋಣ. ತುಂಬ ರೋಗಿ ಅಂದ್ರೆ ಹೇಗೆ ಮಾತಾಡ್ಬೇಕು ಅಂತ ಬಹಳ ಜನಕ್ಕೆ ಗೊತ್ತಿಲ್ಲ. ತುಂಬಾ ರೋಗಿಯನ್ನ ಮತ್ತಷ್ಟು ಸೈಕಿಕ್ ಮಾಡಿ ಹೋಗ್ಬಿಡ್ತಾರೆ. ಸಾಮಾನ್ಯ ರೋಗ ಅಂದ್ರೆ ಯಾವ್ದಾದ್ರು ಪ್ರಾಬ್ಲಮ್ ಬಂದಾಗ ಮನೆಯಲ್ಲಿ ಅವ್ರು ಸಹಾನುಭೂತಿ ತೋರಿಸಿ ಬರ್ತಾರೆ, ಅವರೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡು ಸಹಾನುಭೂತಿ ತೋರಿಸಿ ಬರೋರೆ ದೇ ಮೇಕ್ ದ ಪ್ರಾಬ್ಲಮ್ ಮೋರ್ ಕಾಂಪ್ಲಿಕೇಟೆಡ್. ಮತ್ತೊಂದು ಪಾಪ ಅವನಿಗೆ ಸಮಸ್ಯೆಯಲ್ಲಿದ್ದವನು ಇನ್ನೊಂದು ತಲೆ ತಿಳಿಸಿ ಗೊತ್ತಲ್ಲ ಮನೆಗೆ ಬಿಡ್ತಾರೆ. ಕಾರಣ ಗೊತ್ತಲ್ಲ ಮಾತು ಗೊತ್ತು ಮಾಡೋದಲ್ಲ, ಗೊತ್ತಿಲ್ಲ ಅವ್ರು ಮಾತಾಡೋ ಏನ್ ಮಾತಾಡೋದು ಗೊತ್ತಿಲ್ಲ. ನಾವು ಮಾತಾಡ್ತಾರೆ ನಾವು ಮಾತಾಡೋದು ಗೊತ್ತೇ ಮತ್ತಷ್ಟು ಗೊತ್ತಲ್ಲ ಮನೆ ಹಾಗೆ ಇವರೆಲ್ಲ ಒಂದು ಗೊತ್ತಿದ್ದಾರೆ. ಅವ್ರಿಗೆ ಪಾಪ ಯಾರು ಬೇರೆ ಆಗಿದೆ, ಪ್ರಜ್ಞೆ ಇದೆ, ಪ್ರಜ್ಞೆ ತಪ್ಪಲಿಲ್ಲ, ಆದ್ರೆ ಅವ್ರ ಮಾತು ಬೇರೆ ಆಗಿದೆ. ಟೆಂಪರೇಚರ್ ಎಷ್ಟು ಸುಮ್ಮನೆ ಮಲ್ಕೊಳ್ಳೋಣ ಇವರು ಗೊತ್ತಾಯ್ತಾ ಯಾಕೆ ಅಂತ ತಲೆ ಆಡಿಸ್ತಾರೆ. ತಲೆ ಆಡಿಸಿದ್ರು ಕೂಡ ಅಲ್ಲ ಯಾರು ಹೇಳಿ ನೋಡೋಣ ಅನ್ಕೊಳ್ಳಿ. ಹೀಗೆ ಅವ್ರು ಮಾತಾಡುವುದು ಅನಿವಾರ್ಯ ಆಗುತ್ತೆ. ಅಂತಂದ್ರೆ ಏನೋ ಮಾತಾಡ್ತಾರೆ. ಯಾವಾಗ ಬಂದವರ ಗುರುತು ಅವರಿಗೆ ಯಾವಾಗ ಆಗುತ್ತೆ, ಯಾವಾಗ ಅವನು ಉತ್ತರ ಕೊಡುತ್ತಾನೆ, ಇದನ್ನ ಆ ಸ್ಥಿತಿಯಲ್ಲಿದ್ದಂತಹ ಒಬ್ಬ ರೋಗಿಯನ್ನು ನಾನು ಅಬ್ಸರ್ವ್ ಮಾಡಿದ್ದೇವೆ ಅಂತ ಕೇಳ್ತಾನೆ ಸರ್ವಿ ಅಂತ ಅವ್ರು ಹೇಳ್ತಾರೆ. ಅಶೇದ ವಾನ್ ಮನಃ ವಾಕ್ ಆಪ್ಯತಿ ಮನ ವಾಕ್ ಮನಸ್ಸಿ ವಾಕ್ನ ಸಂಪತ್ತಿ ಮನಸ್ಸಿನ ಸಂಪತ್ತಿಯತೆ ಮನ ಪ್ರಾಣಿ ಪ್ರಾಣ ತೇಜಸ್ಸಿ ತೇಜ ಪರಸ್ಯಾಂ ದೇವತಾಯ ಯಾವನ್ನ ವಾಕ್ ಮನಸ್ಸಿನ ಸಂಪತ್ತಿ ಅವನು ಮಾತಾಡ್ತಾನೆ ಗುರುತಿಸ್ತಾನೆ ಯಾವಾಗ ಗೊತ್ತಾ, ಅವನು ಇನ್ನೂ ಹುಷಾರಾಗುವಂತಹ ಲಕ್ಷಣ ಇದೆ ಕಮ್ಮಿಯಾಗಿ ಮತ್ತೆ ನಾರ್ಮಲ್ಸಿ ಬರುವಂತ ಸ್ಥಿತಿ. ಒಂದು ವೇಳೆ ಎಲ್ಲ ವಿಡ್ರಾವಲ್ ಸ್ಟೇಜ್ ನಲ್ಲಿ ಇದ್ರೆ ವಾಗಿ ಮನಸ್ಸಿ ಸಂಪತ್ತಿಯತೆ ಅವನ ಮಾತಿನ ಅಭಿಮಾನಿ ದೇವತೆ ಆದಂತಹ ಪಾರ್ವತಿ ಮನೋಭಿ ದೇವತೆ ಆಗಿರ್ ಮನೋಭಿಮಾನಿ ಆಗಿರ್ತಕ್ಕಂಥ ಮನಸ್ಸಿನ ಅಭಿಮಾನ ದೇವತೆ ಆಗಿರ್ತಕ್ಕಂಥ ರುದ್ರ ದೇವರ ಒಳಗೆ ಕೂತ್ಬಿಟ್ಟಿದ್ದಾರೆ. ಸೊ ಬಾಯಿಲ್ ಮಾತು ಮಾಡೋಣ ಗುರುತಾಯ್ತು ಅಂತ ಹೇಳಿ ಆಯ್ತು ಅಂತ ಹೇಳಿಕ್ ಆಗೋದಿಲ್ಲ, ಆಯ್ತು ಅಂತ ಹೇಳಿಕ್ ಆಗಿ ಸುಮ್ಮನೆ ಕೊಡೋದೊಂದು ಹೇಳಲಿಕ್ಕೆ ಬರೋದಿಲ್ಲ, ಮಾತಾಡೋದಿಲ್ಲ, ಮನಸ್ಸು ಕೆಲಸ ಮಾಡುತ್ತದೆ ನೋಡಿದ್ರೆ ಗುರುತಿಸ್ತದೆ. ಇದೊಂದು ಸ್ಟೇಟ್ ನಾನು ಹೇಳಿದ್ರು ವಾಕ್ ಮನಸ್ಸಿ ಸಂಪತ್ತಿ ಮನಸ್ಸು ನನ್ನ ಒಪ್ಪುದು ಬಿಟ್ಟಿದ್ದಾಳೆ ವಾಗ್ದೇವಿ ಅಂದ್ರೆ ಪಾರ್ವತಿ ಶಿವನೊಟ್ಟು ಕೂತ್ಬಿಟ್ಟಿದ್ದಾಳೆ. ಶಿವ ಕೆಲಸ ಮಾಡ್ತಾ ಇದ್ದಾನೆ, ಇವಳು ನಾ ಕೆಲಸ ಮಾಡೋಲ್ಲ ವಾಗೇಂದ್ರಿ ಗಂಡನಿಗೆ ಕೂತ್ಬಿಟ್ಟಿರ್ತಾರೆ. ಆಗ ಮಾತು ಕೆಲಸ ಮಾಡುವುದಿಲ್ಲ ವಾಗೇಂದ್ರಿಯ ಮನಸ್ಸು ಕೆಲಸ ಮಾಡುತ್ತೆ. ಈ ಸ್ಥಿತಿಯಲ್ಲಿ ಇದ್ದಾಗ ಒಬ್ಬ ರೋಗಿ ನೋಡ್ತಾನೆ ಗುರುತಾಯ್ತಾ ಅಂತ ಹೇಳಿದ್ರೆ ತಲೆ ಆಡಿಸ್ತಾನೆ ಗುರುತಾಗಿದೆ ಯಾರು ಹೇಳಿದ ಹೇಳಿಕ. ಆದ್ರೆ ಅವನು ವಾಗಿಂದ್ರಿಯದಲ್ಲಿ ವಾಗ್ದೇವಿ ಇದ್ರೆ ಯಾರು ತಡೆ ಹೇಳ್ತಾನೆ ಅವರ ಯಾವನ್ನ ವಾಕ್ ನಮನಸಿ ಸಂಪದ್ಯತೆ ಸತ್ಯ ಯಾವತ್ ವಾಕ್ ನಮನಸಿ ಸಂಪದ್ಯತೆ ಅಲ್ಲಿ ತನಕ ವಾಗ್ದೇವತೆ ಮನೋಭಿಮಾನಿಯಲ್ಲಿ ಹೋಗಿ ಸೇರಿಕೊಳ್ಳುವ ತನಕವು ಮಾತಾಡ್ತದೆ. ಹಾಗೆ ಮನಸ್ಸು ಒಂದು ಕೆಲಸ ಮಾಡುವುದು ಒಂದು ಸ್ಟೇಟ್ ಇದೆ. ಅವಾಗ ಮನಃಪ್ರಾಣಿ ಮನೋಭಿಮಾನಿಯಾಗಿರ್ತಕ್ಕಂಥವರು ನಮ್ಮ ಒಳಗಿರತಕ್ಕಂಥ ಪ್ರಾಣದೇವರಲ್ಲಿ ಜೀವನ ಉಸಿರಾಡಿಸ್ತಕ್ಕಂಥ ಶಕ್ತಿ ಪ್ರಾಣದೇವರ ಲೋಕ ಬಂದ್ಬಿಟ್ರೆ ಬರೀ ಉಸಿರು ಮಾತ್ರ ಮನಸ್ಸು ಕೆಲಸ ಮಾಡೋದು ಉಸಿರು ಇದೆ ಪ್ರಾಣ ಹೋಗಲಿಲ್ಲ ಆದ್ರೆ ಅವೇರ್ನೆಸ್ ಇಲ್ಲ. ಯಾಕಂದ್ರೆ ಮನಸ್ಸು ಕೆಲಸ ಮಾಡುವುದಿಲ್ಲ, ಆತ್ಮ ಮಾತ್ರ ಕೆಲಸ ಮಾಡ್ತದೆ. ಆತ್ಮದ ಅರಿವು ಇದೆ, ಆತ್ಮಕ್ಕೆ ಅರಿವಿದೆ, ಆದ್ರೆ ಮನಸ್ಸು ಕೆಲಸ ಮಾಡುವುದಿಲ್ಲ. ಕಂಪ್ಯೂಟರ್ ಸ್ಟಾಪ್ ಆಗ್ತದೆ. ಯಾಕೆಂದ್ರೆ ಮನೋಭಿಮಾನಿಯಾಗಿರ್ತಕ್ಕಂಥ ದೇವರು ಪ್ರಾಣದೇವರು, ಆಮೇಲೆ ಪ್ರಾಣ ತೇಜಸ್ಸಿ ಪ್ರಾಣದೇವರು ಕೆಲಸವನ್ನು ನಡೆಸಿಬಿಡ್ತಾರೆ. ಉಸಿರಿಲ್ಲ, ಉಸಿರು ಇಲ್ಲ, ಮೊದಲು ಸಾಯಿಲ್ಲ, ಟೆಂಪರೇಚರ್ ಇಲ್ಲ. ಪ್ರಾಣ ತೇಜಸ್ಸಿ ತೇಜೋಮಾನಿನಿಯಾಗಿರ್ತಕ್ಕಂಥ ಲಕ್ಷ್ಮೀ ದೇವಿ ಒಳಗಿನಿಂದ ಟೆಂಪರೇಚರ್ ವಿಡ್ರಾ ಮಾಡತಕ್ಕಂಥ ಶಿವರು ಬಂದರು. ಅವರು ಏನ್ ಮಾಡ್ತಾರೆ? ತೇಜಸ್ಪರಸ್ಯ ತೇಜೋಮಾನಿನಿಯಾಗಿರ್ತಕ್ಕಂಥ ಲಕ್ಷ್ಮಿ ಭಗವಂತರ ಜೊತೆಗೆ ಸೇರಿ ಇಬ್ಬರು ಹೊರಡಬಿಡ್ತಾರೆ. ಪ್ರಾಣದೇವರು ಲಕ್ಷ್ಮೀನಾರಾಯಣ ಅವ್ರ ಜೊತೆಗೆ ಎಲ್ಲ ಕಟ್ಟಿರ್ತಾರೆ. ಆಗ ಸತ್ತ ಈ ಪ್ರೋಸೆಸ್ ಆಗುವ ತನಕ ಯಾವತ್ತು ಇನ್ನೂ ಅವನ ವಾಗಿಂದ್ರಿಯ ವಾಗಿಂದ್ರಿಯದಲ್ಲಿ ವಾಗ್ದೇವತೆ ವಾಗಿಂದ್ರಿಯದಲ್ಲಿ ಇದ್ದಾಳೆ, ಮನಸ್ಸಿನಲ್ಲಿ ಲೀನ ಆಗಲಿಲ್ಲ, ಮನೋಭಿಮಾನಿ ದೇವತೆ ಪ್ರಾಣದಲ್ಲಿ ಆಗಲಿಲ್ಲ, ಪ್ರಾಣಾಭಿಮಾನಿ ದೇವತೆ ಆಗಿರ್ತಕ್ಕಂಥ ಮುಖ್ಯ ಪ್ರಾಣ ಲಕ್ಷ್ಮಿಯಲ್ಲಿ ಹೋಗಿ ಸೇರಿಕೊಳ್ಳಿಲ್ಲ, ಲಕ್ಷ್ಮೀ ನಾರಾಯಣದಲ್ಲಿ ಸೇರಿಕೊಂಡು ದೇವರಿಗೆ ಬರ್ತಾ ಹೋಗಿಲ್ಲ. ಆ ಸ್ಥಿತಿಯಲ್ಲಿ ಯಾವ ಜ್ಞಾನ ಆಗಿ ಅವಾಗೆಲ್ಲ ಇವನು ಜ್ಞಾನ ಕೆಲಸ ಮಾಡ್ತೇವೆ. ಗೊತ್ತಾಯ್ತು ಬಾ ಅಂತಾನೆ, ಮಾತಾಡ್ತಾನೆ, ನೋಡ್ತಾನೆ, ಅನ್ನೋದ ಗುರುತಾಗುತ್ತೆ, ಗುರುತಾಗದ ಬಾಯಿ ನಡೀತಾನೆ, ಎಲ್ಲ ಇಂದ್ರಿಯಗಳು ಕೆಲಸ ಮಾಡ್ತಾರೆ. ಆಮೇಲೆ ಅಥ ಯದಾಸ್ಯ ವಾಕ್ ಮನಸ್ಸಿ ಸಂಪದ್ಯತೆ ಮನಸ್ ಪ್ರಾಣೆ ಪ್ರಾಣ ತೇಜಸ್ಸಿ ತೇಜಪರಸ್ಯಾಮ್ ದೇವತಾಯಾಮ್ ಸಹಜ. ಆದರೆ ಈ ವಾಕ್ ದೇವತೆ ಇದು ಲಾಸ್ಟ್ ಸ್ಟೇಜ್, ಇದು ಹೆಚ್ಚು ಬದುಕೋದಿಲ್ಲ. ಲಾಸ್ಟ್ ಏನಾಗುತ್ತೆ? ಒಂದೊಂದು ಇಂದ್ರಿಯಗಳು ಬಿಟ್ಟು ಆಗ್ತದೆ. ವಾಕ್ ದೇವತೆ ಶಿವನಲ್ಲಿ ಒಪ್ಪುದು ಬಿಟ್ಟು ಮಾತ್ರ, ಆದ್ರೆ ಎಲ್ಲವೂ ಗೊತ್ತಿದೆ, ಹೇಳಲಿಕ್ಕೆ ಆಗುವುದಿಲ್ಲ. ಬಂತು ಆ ಮನಸ್ಸಿನಲ್ಲಿ ಎಲ್ಲವನ್ನೂ ಶಾರ್ಪ್ ಆಗಿ, ಎಷ್ಟು ಶಾರ್ಪ್ ಆಗಿ ಅಂದ್ರೆ ಆ ಕಾಲದಲ್ಲಿ ತುಂಬಾ ಶಾರ್ಪ್ ಆಗುತ್ತೆ. ಯಾವಾಗಲೂ ಒಂದು ಸುಮ್ಮನೆ ಕ್ರಮ, ಯಾವುದಾದ್ರೂ ಒಂದು ಇಂದ್ರಿಯ ಕೆಲಸ ಮಾಡೋದು ಕಮ್ಮಿ ಮಾಡಿದರೆ ಇನ್ನೊಂದು ಇಂದ್ರಿಯ ಹೆಚ್ಚು ಶಾರ್ಪ್ ಆಗುತ್ತೆ. ಹಾಗೆಯೇ ಮಾತು ಕೆಲಸ ಮಾಡದೇ ಇದ್ದಾಗ ಮೈಂಡ್ ತುಂಬಾ ಶಾರ್ಪ್ ಆಗುತ್ತೆ. ಮನಸ್ಸಿನಲ್ಲಿ ತುಂಬಾ ಪ್ರಬುದ್ಧವಾದ ಯೋಚನೆಗಳು ಬರುವುದು. ಅವನ ಬದುಕಿನ ಇಡೀ ಉದ್ದದಲ್ಲಿ ಅವನು ಯೋಚಿಸಿದಂತಹ ಸಂಗತಿಗಳಾಗ ನೆನಪಾಗುವುದು, ಅಥವಾ ಅವನಿಗೆ ಪಶ್ಚಾತ್ತಾಪ ಆಗುವುದು. ನಾನು ಭಗವಂತನನ್ನ ಯೋಚನೆ ಮಾಡಲೇ ಇಲ್ಲ ಇಷ್ಟು ದಿವಸ, ಈಗ ನನಗೆ ಭಗವಂತನ ನಾಮಸ್ಮರಣೆ ಮಾಡೋಣ ಅಂದ್ರೆ ಒಂದು ಶಬ್ದ ಉಚ್ಚಾರ ಮಾಡುವಂತ ಬಾಯಿಗೆ ಅಂತ ಅಂತ ಮನಸ್ಸು ಆವಾಗ ಪಶ್ಚಾತ್ತಾಪ. ದೇವರನ್ನೇ ಅಂತಲ್ಲ, ಯಾವುದನ್ನ ಬಹಳ ಉಲ್ಬಣವಾಗಿ ಅವನು ಜೀವನದಲ್ಲಿ ಹಚ್ಚಿಕೊಂಡಿದ್ದು ಅದು ಮನಸ್ಸಿನ ಗಾಢವಾಗಿ ಆಕಾಂಕ್ಷಿಸ ಹೇಳಿದ್ದೆ ನಾನು. ಇದ್ದಾನೆ ಒಬ್ಬರು ಸಾಯೋ ಕಾಲದಲ್ಲಿ ಅವ್ರು ಏನ್ ಮಾಡಿದ್ರು ಅಂದ್ರೆ ದುಡ್ಡನ್ನೆಲ್ಲ ಮಡಿಸಿಟ್ಟು ಬೇರೆ ಬೇರೆ ಕಡೆ ಬ್ಯಾಂಕಿನಲ್ಲಿ ಇಟ್ಟಿರ್ತಾರೆ, ಲೆಕ್ಕ ಗೊತ್ತಾಗುತ್ತೆ. ಇಲ್ಲೆಲ್ಲೋ ಅದಕ್ಕೆ ಸಿಟ್ಟು ಸಾವು ಸಮೀಪಿಸಿದಾಗ ಅವ್ರು ಏನಂದ್ರೆ ಸಹಾಯ ಮತ್ತೆ ತನ್ನ ಆತ್ಮೀಯ ದುಡ್ಡೇ ಇಟ್ಟಿದ್ದೇನೆ ಹೇಳಿದ್ದು. ಸಾವು ಸಮೀಪಿಸಿದಾಗ ಅವ್ರು ಏನಂದ್ರೆ ಸಹಾಯ ಮತ್ತೆ ತನ್ನ ಆತ್ಮೀಯ ದುಡ್ಡೇ ಇಟ್ಟಿದ್ದೇನೆ ಹೇಳಿದ್ದು. ಅವಾಗ ಅವರು ಹೊರದಾಡಿದ್ದನ್ನು ನೋಡಿದಲ್ಲ, ಅವರು ಹೇಳಬೇಕು ದುಡ್ಡು ಅಂತ ಅಂತ ಅಂತ ದುಡ್ಡು ಅಂತ ಅಲ್ಲಿ ಬರಲಿಲ್ಲ. ಯಾಕಂದ್ರೆ ಸಂಖ್ಯೆ ಅವ್ರಿಗೇನೋ ದುಡ್ಡಿನ ಬಗ್ಗೆ ಹೇಳಬೇಕು ಅಂತೆಲ್ಲ ಮುಂದಿನ ಗೆಲುವ ಆಡಿಸಿದ್ದಾರೆ. ಯಾರೋ ಅದನ್ನು ಹೊತ್ಕೊಂಡು ಹೋಗಬಾರ್ದು, ಮನೆ ಬಗ್ಗೆ ಹೇಳಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿದ್ರು ದೂರ ದುಡ್ಡು ಹೊರಗಿರ್ಬೋದು. ಹಾಗಾಗಿ ಏನಾಯ್ತು ಅಲ್ಲಿ ಬಾಕ್ ಮನಸ್ಸಿ ಸಂಬಂಧಿದೆ, ಮನಸ್ಸು ಕರೆಕ್ಟ್ ಆಗಿ ಎಲ್ಲೆಲ್ಲಿ ದುಡ್ಡಿದೆ ವಿಶೇಷ ದುಡ್ಡು ಸಿಗೋಕ್ಕೆ ಎಂತ ಲೆಕ್ಕಾಚಾರಕ್ಕೆ ಮನೆ ಲೆಕ್ಕ ಕೊಡುವುದಿಲ್ಲ. ಯಾಕಂದ್ರೆ ವಾಗ್ದೇವತೆ ಮನಸ್ಸಿನಲ್ಲಿ ಶಿವ ಲೆಕ್ಕಾಚಾರ ಕೊಡ್ತಾ ಇದ್ದಾನೆ, ಫೀಲ್ ಮಾಡ್ತಾ ಇದ್ದಾನೆ. ಆದ್ರೆ ವಾಕ್ ಕೆಲಸ ಮಾಡುತ್ತೆ, ಹಾಗೆ ವಾಕ್ ಮನಸ್ಸಲ್ಲಿ ಒಂದು ಸೇರಿಕೊಂಡಿದೆ. ಮನಸ್ಸು ಪ್ರಾಣದೇವರಲ್ಲಿ, ಪ್ರಾಣದೇವರು ಲಕ್ಷ್ಮಿಯಲ್ಲಿ, ತೇಜಸ್ಸಿನಲ್ಲಿ, ತೇಜಸ್ಸು ನಾರಾಯಣದಲ್ಲಿ, ಹೀಗೆ ಒಂದೊಂದೇ ಮಿತ್ರ ಆಗಿ ಹೊರಟೋಗ್ಬಿಟ್ಟು ಅಂತ ಅಖಂಡ ಜಾನ. ಅವಾಗ ನಮ್ಮ ಮನಸ್ಸು ನಮ್ಮ ಮಾತು ಇಷ್ಟು ಪರಾಧೀನ ಅಂತ ಗೊತ್ತಾಗುವುದಿಲ್ಲ. ನಾವು ನಮ್ಮ ಇಂದ್ರಿಯಗಳ ಅಧೀನ, ನಮ್ಮ ಇಂದ್ರಿಯಗಳು ನಮ್ಮ ಅಧೀನ ಅಲ್ಲ. ಅವು ನಮಗೆ ಕಣ್ಣು ಕಿವಿ ಇದು ಅಂತ್ಯಕಾಲದ ಒಂದು ದರ್ಶನವನ್ನು ಅವನು ಹೇಳಿದ. ಯಾವತ್ತಾದ್ರೂ ಅಷ್ಟೇ ಅಲ್ಲ, ಇವಾಗ ನಮ್ಮ ಕಾಂಟ್ರಿಬ್ಯೂಷನ್ ನಾವು ನೋಡ್ತೇವೆ, ನಮ್ಮ ಕಣ್ಣಿಗೆ ನೋಡ್ತೇವೆ. ನನಗೆ ಕಣ್ಣಿಲ್ವಾ ಅಂತ, ಆ ಕಣ್ಣು ಇರುವುದಕ್ಕೆ ನಾವು ಎಷ್ಟು ರೆಸ್ಪಾನ್ಸಿಬಲ್, ಕಣ್ಣಿಗೆ ಇದನ್ನ ವಸ್ತು ಕಾಣುವುದಕ್ಕೆ ನಾವು ಎಷ್ಟು ರೆಸ್ಪಾನ್ಸಿಬಲ್, ನಿಮ್ಮ ಒಡೆತನ ಎಷ್ಟು. ಕಣ್ಣು ಇದೆ ಅಷ್ಟೇ, ಯಾಕಿದೆ ಗೊತ್ತಿಲ್ಲ, ನಾವು ತಂದಿಟ್ಟುಕೊಂಡಂತಲ್ಲ, ಇದೆ. ಯಾರೋ ಕಣ್ಣನ್ನು ಕೊಟ್ಟಿದ್ದಾರೆ, ಕಣ್ಣಿನ ಮುಂದೆ ಒಂದು ರೂಪ ಇಟ್ಟಿದ್ದಾರೆ, ಆ ರೂಪವು ನಾವು ತಂದಿದ್ದಲ್ಲ. ಕಣ್ಣು ನಾವು ಕಣ್ಣು ಕೊಟ್ಟ ರೂಪ ಇದ್ದ ಕಣ್ಣಿನ ನಮ್ಮ ಕಾಂಟ್ರಿಬ್ಯೂಷನ್